ನಿನಗಾಗಿ ನಿನಗಾಗಿ ನಾನೇ ನಿನಗಾಗಿ ನಿನಗಾಗಿ ಎಲ್ಲ ನಿನಗಾಗಿ ನಿನಗಾಗಿ ನಾನೇ ನಿನಗಾಗಿ ರಾಣಿಯ ಸೆರಗಿನ ನೆರಳು ಹೂಗಳು ನಬದಿ ಅರಳಿದ ಇರುಳು ಚಂದ್ರ ಕಾಂತಿಗೆ ಬೆವರಿ ಸೋತ ಈ ಒಡಲು ಹೃದಯದೊಳು ತುಂಬಿದ ಬಯಕೆಯ ಕಡಲು ರಾತ್ರಿಯ ರಾಣಿಯ ಸರಗಿನ ನೆರಳು ಹೊನ್ನ ಹೂಗಳು ನಬದಿ ಅರಳಿದ ಇರುಳು ರಾತ್ರಿಯ ರಾಣಿಯ ಸರಗಿನ ನೆರಳು ಹೊನ್ನ ಹೂಗಳು ನಬದಿ ಅರಳಿದ ಇರುಳು ಚಂದ್ರಕಾಂತಿಗೆ ಬೆವರಿ ಸೋತೈ ಒಡಲು ಚಂದ್ರಕಾಂತಿಗೆ ಬೆವರಿ ಸೋತೈ ಒಡಲು ಹೃದಯದೊಳು ನಿನಗಾಗಿ ನಲ್ಲೆ ನಿನಗಾಗಿ ನಿನಗಾಗಿ ನಲ್ಲೆ ನಿನಗಾಗಿ ವದನದಲ್ಲಿ ಅರಳಿರುವ ನೈದಿಲೆಯ ನಯನ ನಯನದಲ್ಲಿ ತುಂಬಿರುವ ಈ ರತಿಯ ಧ್ಯಾನ ನನ್ನೆದೆಗೆ ನಾಟಿರುವ ಮನ್ಮಥನ ಬಾಣ ತುಂಬಿರುವ ಈ ರತಿಯ ಜಾನ ನಯನದಲ್ಲಿ ತುಂಬಿರುವ ಈ ರತಿಯ ಜಾನ ನನ್ನೆದೆಗೆ ನಾಟಿರುವ ಮನ್ಮಥನ ಬಾಣ